ಏನು ಮಾಡಣ ನಾವು ಏನು ಮಾಡಣ, ಏ ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡಣ, ಏನು ಮಾಡಣ ನಾವು ಏನು ಮಾಡಣ. ಮನೆಯಾಗ ಅಡಿಗೆ ಮಾಡಣ, ಮನೆಯಾಗ ಯಾರು ಇಲ್ಲ ಏನು ಮಾಡಣ, ಏನು ಮಾಡಣ ನಾವು ಏನು ಮಾಡಣ. ಆಹ ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡಣ, ಏನು ಮಾಡಣ ನಾವು ಏನು ಮಾಡಣ. ಚಟ್ನಿ ಅರಿಯಣ ಉಂಡು ವಿಳ ಹಾಕಣ, ಮನೆಯಾಗ ಯಾರು ಇಲ್ಲ ಏನು ಮಾಡಣ, ಏನು ಮಾಡಣ ಮಾವ ಏನು ಮಾಡಣ. ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡಣ, ಏನು ಮಾಡಣ ನಾವು ಏನು ಮಾಡಣ. ಕೌದಿ ಒಳಗೆ ಕಾಲು ಚಾಚನ, ಮಾತನಾಡಣ ಇಲ್ಲ ದೀಪ ಕಳಿಯಣ, ಹೇಳು ಮಾವ ನಾವು ಈಗ ಏನು ಮಾಡಣ. ಏ ಮಾತನಾಡಣ ಇಲ್ಲ ದೀಪ ಕಳಿಯಣ, ಹೇಳು ಮಾವ ನಾವು ಈಗ ಏನು ಮಾಡಣ. ಏ ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯಣ, ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯಣ. ಕಳೆದು ಪಿಸಿ ಪಿಸಿ ಲಲ್ಲೆಯಾಡಣ, ಮನೆಯಾಗ ಯಾರು ಇಲ್ಲ ಏನು ಮಾಡಣ, ಏನು ಮಾಡಣ ಮಾವ ಏನು ಮಾಡಣ. ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡಣ, ಏನು ಮಾಡಣ ನಾವು ಏನು ಮಾಡಣ. ಮನೆಯಾಗ ಯಾರು ಇಲ್ಲ ಏನು ಮಾಡಣ, ಏನು ಮಾಡಣ ಮಾವ ಏನು ಮಾಡಣ. ನೀನೆ ಹೇಳೆ ಮಲ್ಲಿ ನಾವು ಏನು ಮಾಡಣ, ಏನು ಮಾಡಣ ನಾವು ಏನು ಮಾಡಣ. ದೀಪ ಕಳೆಯಣ ಮಾವ ದೀಪ ಕಳೆಯಣ, ದೀಪ ಕಳೆದು ಬಿಸಿ ಬಿಸಿಲಲ್ಲೆಯಾಡಣ, ದೀಪ ಕಳೆಯಣ ಮಾವ ದೀಪ ಕಳೆಯಣ, ದೀಪ ಕಳೆದು ಬಿಸಿ ಬಿಸಿಲಲ್ಲೆಯಾಡಣ. ಕೇಳಿದ್ರೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಇದೀಗ ಕೇಳೋಣ ರೈತರಿಗೆ ಸಲಹೆ, ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ಹಸಿರೆಲೆ ಗೊಬ್ಬರಗಳು ಬೆಳೆಗಳಿಗೆ ಸಾರಜನಕವನ್ನು ಒದಗಿಸುವ ಅತಿ ಕಡಿಮೆ ಬೆಲೆಯ ವಸ್ತುಗಳಾಗಿವೆ. ಗಗನಕ್ಕೇರುತ್ತಿರುವ ರಾಸಾಯನಿಕ ಗೊಬ್ಬರಗಳ ಬೆಲೆಗಳಿಂದಾಗಿ ರೈತರು ಹಸಿರೆಲೆ ಗೊಬ್ಬರಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸುವಂತಾದರೆ ಇದಕ್ಕೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿದೆ.